ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮ ವಿಷಯವಾಗಿ ಉತ್ತರಿಸಿದವರು ಡಾ ಮಂಜುನಾಥ್ ಕಾಳಿಗಾರ್, ನಿರ್ದೇಶಕರು ಪಶುಸಂಗೋಪನೆ ಇಲಾಖೆ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಚಿದಂಬರ ಜೋಶಿ ಹಾಗೂ ಎಲ್ ಶ್ರೀನಿವಾಸ್. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ 7:20:42. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೃಷಿರಂಗ ಕಾರ್ಯಕ್ರಮ ಮುಂದುವರೆದಂತೆ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಾಸನ. ಕೇಂದ್ರ ಸರ್ಕಾರದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಸಿಶುಂಠಿ ಖರೀದಿಯ ಚಟುವಟಿಕೆಗಳ ಕುರಿತು ಹಾಸನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಜೆಎಸ್ ಮಧು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೇ ಹಾಗೂ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಸಿಶುಂಠಿಯ ಖರೀದಿ ಕಾರ್ಯಕ್ರಮ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆ ಶುಂಠಿಯನ್ನ ಬೆಳೆಯುವಂತಹ ಒಂದು ಪ್ರಮುಖವಾದಂತಹ ಜಿಲ್ಲೆ. ಇಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಪ್ರತಿ ವರ್ಷವೂ ಶುಂಠಿಯ ಸಾಗುವಳಿಯನ್ನ ಮಾಡಲಾಗುತ್ತೆ. ಕಳೆದ ವರ್ಷ ಶುಂಠಿಗೆ ಒಳ್ಳೆಯ ಬೆಲೆ ಇತ್ತು, ಆದರೆ ಈ ವರ್ಷದಲ್ಲಿ ಬಹಳ ಕಡಿಮೆ ಆಗಿದೆ. ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಈಗ ಬಂದಿರತಕ್ಕಂಥ ಶುಂಠಿಯನ್ನು ಕಿತ್ತು ಮಾರುವಂತಹ ಆಸಕ್ತಿಯನ್ನು ಕೂಡ ಕೃಷಿಕರು ತೋರಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶವನ್ನು ಮಾಡಿ ಒಂದಷ್ಟು ಬೆಲೆಯನ್ನು ನೀಡಿ ಇರುವಂತಹ ಶುಂಠಿಯನ್ನು ಖರೀದಿಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಇದು ಹಾಸನ ಜಿಲ್ಲೆಯಾದ್ಯಂತ ಜಾರಿಯಲ್ಲಿ ಇರುವಂತಹ ಒಂದು ಕಾರ್ಯಕ್ರಮ. ಈ ಒಂದು ಯೋಜನೆಯ ಅಡಿಯಲ್ಲಿ ನಮ್ಮ ಕೃಷಿಕರು ಅಥವಾ ಶುಂಠಿ ಬೆಳೆಗಾರರು ಹೇಗೆ ತಾವು ಬೆಳೆದಿರತಕ್ಕಂಥ ಶುಂಠಿಯನ್ನು ಮಾರಾಟವನ್ನು ಮಾಡಬಹುದು, ಎಲ್ಲೆಲ್ಲಿ ಮಾರಾಟವನ್ನು ಮಾಡಬಹುದು, ಮಾರಾಟ ಮಾಡೋದಕ್ಕಿಂತ ಮೊದಲು ಏನೆಲ್ಲ ಪ್ರಕ್ರಿಯೆಗೆ ಅವರು ಒಳಗಾಗಬೇಕು, ಶುಂಠಿಯನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ಆ ಶುಂಠಿಯ ಗುಣಮಟ್ಟ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯಾಗಿರುವ ಜೆಎಸ್ ಮಧು ಅವರು. ಮಧು ಅವರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಂತ ಅಂದ್ರೆ ಏನು, ಯಾವ್ಯಾವಾಗ ಇದು ಚಾಲ್ತಿಯಲ್ಲಿ ಇರುತ್ತೆ? ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ನಮ್ಮಲ್ಲಿ ಒಟ್ಟು 14 ಕೃಷಿ ಉತ್ಪನ್ನಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುತ್ತೆ. ಆ 14 ಕೃಷಿ ಉತ್ಪನ್ನಗಳು ಅಂದ್ರೆ ರಾಗಿ, ಭತ್ತ ಮತ್ತೆ ಎಣ್ಣೆಕಾಳುಗಳು ಆ ಲಿಸ್ಟಲ್ಲಿ ಇದೆ. ಆ ಲಿಸ್ಟಲ್ಲಿ ಇಲ್ಲದೆ ಇರುವಂತಹ ಕೃಷಿ ಉತ್ಪನ್ನಗಳಿಗೆ ಈಗ ಬೆಲೆ ಬಿದ್ದೋಗಿದೆ ಅಂತ ಸರ್ಕಾರ ಪರಿಗಣಿಸಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಮಾಡುತ್ತೆ ಸರ್, ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಂತೇಳಿ. ಆ ಮಧ್ಯಪ್ರವೇಶ ಯೋಜನೆಯಡಿಯಲ್ಲಿ ಒಂದು ದರವನ್ನ ಅಲ್ಲಿ ಮೇಲುಸ್ತುವಾರಿ ಕಮಿಟಿ ಅಂತ ಒಂದಿರುತ್ತೆ ಸರ್, ಆ ಕಮಿಟಿ ಅವರು ರೇಟ್ನ ಫಿಕ್ಸ್ ಮಾಡ್ತಾರೆ. ಆ ದರದಲ್ಲಿ ಖರೀದಿ ಯೋಜನೆಯನ್ನ ರಾಜ್ಯ ಸರ್ಕಾರಕ್ಕೆ ವಹಿಸಿ ರಾಜ್ಯ ಸರ್ಕಾರದವರು ಮಾಡೋದಕ್ಕೆ ಆದೇಶ ಹೊರಡಿಸ್ತಾರೆ ಸರ್. ಈ ಶುಂಠಿಯನ್ನೇ ಯಾಕೆ ಖರೀದಿಯನ್ನ ಮಾಡಲಾಗ್ತಾ ಇದೆ? ಒಟ್ಟು 14 ಜಿಲ್ಲೆಯಲ್ಲಿ ಹಸಿ ಶುಂಠಿಯನ್ನ ಬೆಳೀತಾ ಇದ್ದಾರೆ ಸರ್. ತುಂಬಾ ಬೆಲೆ ಕುಸಿತು ಹೋಗಿದೆ, ಕ್ವಿಂಟಲ್ಗೆ 1,000 ರೂಪಾಯಿಗಿಂತ ತುಂಬಾ ಕಮ್ಮಿ ಇದೆ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ ಮೇರೆಗೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಶುಂಠಿ ಖರೀದಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಸರ್. ಕೇಂದ್ರ ಸರ್ಕಾರದವರು ಆ ಆದೇಶವನ್ನ ನಮಗೆ ಮಾಡಿಕೊಟ್ಟು ನಾವು ಶುಂಠಿಯನ್ನ ಮಧ್ಯಪ್ರವೇಶ ಯೋಜನೆಯಡಿ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಯಾರು ಶುಂಠಿಯನ್ನ ಖರೀದಿಯನ್ನು ಮಾಡ್ತಾರೆ? ಸರ್ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದವರು ಖರೀದಿ ಏಜೆನ್ಸಿ ಆಗಿರ್ತಾರೆ ಸರ್, ಅವರು ಖರೀದಿಯನ್ನ ಮಾಡ್ತಾರೆ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯಾಗಿ ಈ ಒಂದು ಯೋಜನೆಯಲ್ಲಿ ತಮ್ಮ ಪಾತ್ರ ಏನಿರುತ್ತೆ ಸರ್? ಈಗ ನಮ್ಮಲ್ಲಿ ಎರಡು ಖರೀದಿ ಕೇಂದ್ರಗಳನ್ನ ತೆರೆದಿದ್ದೀವಿ, ಒಂದು ಹಾಸನ ಮತ್ತು ಬೇಲೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾಂಗಣಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆದಿದ್ದೀವಿ. ಅಲ್ಲಿಗೆ ಬರುವಂತಹ ರೈತರಿಗೆ ನಾವು ಕುಡಿಯುವ ನೀರಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ನಾವು ಎಪಿಎಂಸಿಯಿಂದ ಮಾಡಿಕೊಡ್ತೀವಿ. ತಾವು ಹೇಳಿದ್ರಿ ಹಾಸನ ಮತ್ತೆ ಬೇಲೂರಿನಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಂತೇಳಿ, ಹಾಸನ ಮತ್ತೆ ಬೇಲೂರಿನಲ್ಲಿ ಎಲ್ಲಿ ಇರುತ್ತೆ ಈ ಖರೀದಿ ಕೇಂದ್ರಗಳು ಸರ್? ಈಗ ಇದು ದಿನಾಂಕ 2ನೇ ತಾರೀಕಿಂದ 7ನೇ ತಿಂಗಳು, ಅಲ್ಲಿಂದ ಖರೀದಿ ಮತ್ತೆ ನೋಂದಣಿ ಪ್ರಕ್ರಿಯೆ ಎರಡು ಒಟ್ಟಿಗೆ ಸಾಕ್ತವೆ ಸರ್. ಅಲ್ಲಿಂದ 30 ದಿನಗಳವರೆಗೆ ಕಂಟಿನ್ಯೂಸ್ ಆಗಿ ಚಾಲ್ತಿಯಲ್ಲಿರುತ್ತೆ ಸರ್. ಹಾಸನದಲ್ಲಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣ ಹಾಸನ, ಬೇಲೂರಲ್ಲಿ ಎಪಿಎಂಸಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣ ಬೇಲೂರು, ಅಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ ಸರ್. ಮಾರಾಟವನ್ನು ಮಾಡಬೇಕು ಅಂತ ಹೇಳಿ ಬರತಕ್ಕಂತ ಕೃಷಿಕರು ಬರುವ ಮುನ್ನ ಅಂತ ಅಂದ್ರೆ ತಮ್ಮ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಏನಿರುತ್ತೋ ಅಲ್ಲಿಗೆ ಬರುವ ಮುನ್ನ ಏನೆಲ್ಲ ಒಂದು ಪ್ರಕ್ರಿಯೆಗಳನ್ನ ಮಾಡಬೇಕಾಗುತ್ತೆ ವಿವರವಾಗಿ ತಿಳಿಸ್ಕೊಡಿ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದವರು ಏನಿದ್ದಾರೆ, ಅವರು ತಮ್ಮ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಿರ್ತಾರೆ ಸರ್. ರೈತರು ತಮ್ಮ ಫ್ರೂಟ್ಸ್ ಐಡಿ ಅಥವಾ ಆಧಾರ್ ಕಾರ್ಡ್ನ ತಂದು ಆ ಸಾಫ್ಟ್ವೇರ್ ಅಲ್ಲಿ ಅವರ ಹೆಸರನ್ನು ನೋಂದಾಯಿಸ್ಕೋಬೇಕು ಸರ್. ನೋಂದಾಯಿಸಿಕೊಂಡ ನಂತರ ಅವ್ರಿಗೆ ಇಂಥ ದಿನಾಂಕದಂದು ತಮ್ಮ ಉತ್ಪನ್ನವನ್ನು ತರಬೇಕು ಅಂತೇಳಿ ಅವರು ಖರೀದಿ ಕೇಂದ್ರದವರು ಹೇಳ್ತಾರೆ. ಅಂಥ ದಿನಾಂಕ ಉತ್ತಮ ಗುಣಮಟ್ಟದಂತ ಹಸಿ ಶುಂಠಿಯನ್ನು ಅವರು ರೈತರು ತಂದುಕೊಡ್ಬೇಕು ಸರ್. ಈಗ ಫ್ರೂಟ್ಸ್ ಐಡಿಯನ್ನು ತರಬೇಕು ಅಂತ ಹೇಳಿದ್ರಿ, ಇದು ಕಡ್ಡಾಯ? ಫ್ರೂಟ್ಸ್ ಐಡಿ ಇಲ್ಲ ಅಂದ್ರೆ ಅವ್ರ ಆಧಾರ್ ಕಾರ್ಡ್ನವರು ತಂದ್ರೆ ಆ ಆಧಾರ್ ಕಾರ್ಡ್ನಲ್ಲಿ ಸಾಫ್ಟ್ವೇರ್ ಅಲ್ಲಿ ಸರ್ಚ್ ಮಾಡಿ ಅವ್ರ ಫ್ರೂಟ್ಸ್ ಐಡಿನ ನೋಡಿ ಹೇಳ್ತಾರೆ ಅವ್ರೆ. ನೋಂದಣಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಶುಲ್ಕ ವಿಧಿಸ್ತೀರಾ, ಹೇಗೆ? ಇಲ್ಲ ಸರ್, ಪೂರ್ಣ ಉಚಿತವಾಗಿರುತ್ತೆ. ನೋಂದಣಿ ಮಾಡಿ ಅವರಿಗೆ ಒಂದು ಚೀಟಿಯನ್ನು ಕೊಡ್ತಾರೆ, ಇಂಥ ದಿನಾಂಕ ನೀವು ತಮ್ಮ ಉತ್ಪನ್ನವನ್ನು ತರಬೇಕು ಅಂತ ಹೇಳಿ, ಅಂತ ದಿನ ರೈತರು ತಮ್ಮ ಉತ್ಪನ್ನಗಳನ್ನ ಆ ಮಾರುಕಟ್ಟೆಗೆ ತಗೊಂಡು ಹೋದ್ರೆ ಆಗುತ್ತೆ ಸರ್. ಏನು ಶುಂಠಿ ಖರೀದಿಯನ್ನ ಮಾಡ್ತಾ ಇದ್ದೀರಾ, ಈ ಖರೀದಿ ಕೇಂದ್ರಕ್ಕೆ ತರುವ ಮುನ್ನ ಯಾವ ಗುಣಮಟ್ಟದ ಶುಂಠಿಯನ್ನ ಅವರು ತರಬೇಕಾಗುತ್ತೆ? ಈಗ ಖರೀದಿ ಏಜೆನ್ಸಿಯವರು ಸರ್, ಉತ್ತಮ ಗುಣಮಟ್ಟದ ಹಸಿ ಶುಂಠಿಯನ್ನ ಖರೀದಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇಲಾಖೆಯಿಂದ ಈಗಾಗಲೇ ಗ್ರೇಡರ್ಗಳನ್ನ ನೇಮಕ ಮಾಡಿದ್ದಾರೆ. ಆ ನೇಮಕಾತಿ ಏನು ಇದಾರೆ ಗ್ರೇಡರ್ಗಳು, ಅವರು ಹಸಿ ಶುಂಠಿಯ ಉತ್ಪನ್ನದ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಅವರು ಓಕೆ ಅಂತ ಅಂದಮೇಲೆ ಮಹಾಮಂಡಳದವರು ಖರೀದಿ ಮಾಡ್ತಾರೆ. ಈಗ ಅವರ ಜಮೀನಿಂದ ಶುಂಠಿಯನ್ನ ಏನ್ ಕೀಳ್ತಾರಲ್ಲ, ಅದನ್ನ ಕಿತ್ತು ತರುವಂತಹ ಜವಾಬ್ದಾರಿ ಕೃಷಿಕರದೇ ಆಗಿರುತ್ತೆ. ತರುವಂತಹ ಕ್ರಮಗಳು ಹೇಗೆ ಸರ್? ಹಸಿ ಶುಂಠಿಯನ್ನ ರೈತರು ಕಿತ್ ಮೇಲೆ ಚೆನ್ನಾಗಿ ತೊಳೆದು ಆರಿಸಿ ತೇವಾಂಶ ಇಲ್ಲದೆ ತರ ನೋಡಿಕೊಂಡು ಕಚ್ಚಾ ಚೀಲಗಳಲ್ಲಿ ರೈತರು ತಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಬಿಡ್ಬೇಕು ಸರ್. ಅಲ್ಲಿ ಇರುವಂತಹ ಗ್ರೇಡರ್ಗಳು ಅದನ್ನ ಗ್ರೇಡ್ ಮಾಡಿ ಅವ್ರದೇ ಚೀಲ ಖರೀದಿ ಮಹಾಮಂಡಳದ ಏಜೆನ್ಸಿ ಏನಿದೆ ಅವ್ರ ಚೀಲಗಳಲ್ಲಿ ತುಂಬಿ ತೂಕ ಮಾಡಿಕೊಂಡು ಖರೀದಿ ಮಾಡ್ತಾರೆ. ಈಗ ಒಬ್ಬ ಕೃಷಿಕ ಎಷ್ಟು ಶುಂಠಿ ಅವಕವನ್ನ ಮಾರಾಟವನ್ನು ಮಾಡಲಿಕ್ಕೆ ಅವಕಾಶ ಇದೆ ಸರ್? ಈ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಒಬ್ಬ ರೈತ ಕನಿಷ್ಠ 30 ಕ್ವಿಂಟಲ್ ಅಂದ್ರೆ ಎಕರೆಗೆ 30 ಕ್ವಿಂಟಲ್, ಒಬ್ಬ ರೈತರಿಂದ ಗರಿಷ್ಠ 60 ಕ್ವಿಂಟಲ್ ಮಾತ್ರ ಖರೀದಿ ಮಾಡಲಾಗುತ್ತೆ. ಒಬ್ಬ ರೈತರಿಂದ 60 ಕ್ವಿಂಟಲ್ ಗರಿಷ್ಠ. ಹೌದು, ಅಂತಂದ್ರೆ 60 ಕ್ವಿಂಟಲ್ ಮಾರ್ತಾ ಇದಾರೆ ಅಂತ ಅಂದ್ರೆ ಅವ್ರಿಗೆ 2 ಎಕರೆನಲ್ಲಿ ಅವ್ರ ಶುಂಠಿಯನ್ನು ಶುಂಠಿಯನ್ನ ಬೆಳೆದಿರಬೇಕು ಸರ್. ಈಗ ಬೆಳೆ ಸಮೀಕ್ಷೆ ಆಗೋಗಿದೆ ಸರ್. ಬೆಳೆ ಸಮೀಕ್ಷೆಯಲ್ಲಿ ರೈತರು ಯಾರು ನೋಂದಣಿ ಅಂದ್ರೆ ಹಸಿ ಶುಂಠಿ ಅಂತ ಕ್ರಾಪ್ ಸರ್ವೆಯಲ್ಲಿ ಬಂದಿರುತ್ತೆ ಸರ್. ಅಂತ ರೈತರು ಮಾರಾಟ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ಇದರಲ್ಲಿ ಯಾವ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ ಸರ್. ಮಾರಾಟದ ಪ್ರಕ್ರಿಯೆ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳಿ ಸರ್. ಈಗ ರೈತರಿಗೆ ಇಂಥ ದಿನಾಂಕ ಬನ್ನಿ ಅಂತೇಳಿ ಖರೀದಿ ಏಜೆನ್ಸಿಯವರು ಮೊದಲೇ ತಿಳಿಸಿರ್ತಾರೆ. ರೈತರು ತಮ್ಮ ಉತ್ಪನ್ನಗಳನ್ನ ಯಾವ ಸೆಂಟರ್ಗೆ ತಗೊಂಡು ಹೋಗ್ಬೇಕು ಅಂತ ತಿಳಿಸಿರೋದ್ರಿಂದ ಆ ಸೆಂಟರ್ಗೆ ಅವತ್ತು ತಂದು ಅಲ್ಲಿ ಖರೀದಿ ಅಧಿಕಾರಿ ಇರ್ತಾರೆ, ತಂದಿದೀವಿ ಅಂತ ಹೇಳಿ ತಿಳಿಸಿದ್ರೆ ಅವರು ಗ್ರೇಡರ್ ಏನಿರ್ತಾರೆ ಗ್ರೇಡರ್ ಗ್ರೇಡ್ ಮಾಡಿ ಉತ್ಪನ್ನಗಳನ್ನ ಖರೀದಿ ಮಾಡ್ತಾರೆ ಸರ್. ಖರೀದಿ ಮಾಡಿ ಖರೀದಿ ಬಿಲ್ ಅನ್ನ ಅವರಿಗೆ ರೈತರಿಗೆ ಕೊಡ್ತಾರೆ ಸರ್. ಖರೀದಿ ಬಿಲ್ ಕೊಟ್ಟ 15 ದಿನದೊಳಗಡೆ ಅವ್ರಿಗೆ ಡಿಬಿಟಿ ಮುಖಾಂತರ, ಕೇಂದ್ರ ಸರ್ಕಾರದ್ದು ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಮುಖಾಂತರ ಅವರ ಏನು ಬ್ಯಾಂಕಿಗೆ ಹಣ ವರ್ಗಾವಣೆ ಆಗುತ್ತೆ ಸರ್. ನೇರವಾಗಿ ಯಾವುದೇ ಹಣದ ವಹಿವಾಟು ಇಲ್ಲಿ ನಡೆಯುವುದಿಲ್ಲ? ಇಲ್ಲ ಸರ್, ಖಂಡಿತ ಇಲ್ಲ. ನೇರವಾಗಿ ಅವರ ಯಾವುದು ನೋಂದಣಿ ಆಗಿರುತ್ತೆ ಬ್ಯಾಂಕು ಆ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ. 15 ದಿವಸದ ಒಳಗೇನೆ ಆಗುತ್ತೆ? 15 ದಿವಸದ ಒಳಗಡೆನೆ ಅವ್ರಿಗೆ ಎಷ್ಟು ಖರೀದಿ ಮಾಡಿರ್ತಾರೆ ಏಜೆನ್ಸಿಯವರು ಅಷ್ಟು ಹಣನು ಅವರಿಗೆ ಪಾವತಿ ಆಗುತ್ತೆ ಸರ್. ಸರ್ಕಾರಿ ಯೋಜನೆಯಲ್ಲಿ ಈ ಒಂದು ಶುಂಠಿಯ ಖರೀದಿ ನಡೀತಾ ಇದೆ, ಏನು ಬೆಲೆ ನಿಗದಿಯಾಗಿದೆ ಸರ್? ಕ್ವಿಂಟಲ್ಗೆ 2,445 ರೂಪಾಯಿ ಅಂತೆ ಖರೀದಿ ಮಾಡಲಾಗುತ್ತೆ. ಪ್ರತಿ ಕ್ವಿಂಟಲ್ಗೆ 2,445 ರೂಪಾಯಿ. ಇದರಲ್ಲಿ ಹೆಚ್ಚು ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಹೌದು ಸರ್, ಅಲ್ವಾ? ಇದೇ ನಿಗದಿತವಾದಂತಹ ಬೆಲೆಗೆ ಖರೀದಿಯನ್ನ ಮಾಡಲಾಗುತ್ತೆ. ಖರೀದಿ ಕೇಂದ್ರ ಎಲ್ಲಿಯವರೆಗೆ ಇರುತ್ತೆ ಸರ್? 2ನೇ ತಾರೀಕು ಜುಲೈಯಿಂದ ಪ್ರಾರಂಭವಾಗಿ ಆ ತಿಂಗಳು 30 ಜುಲೈವರೆಗೆ ಖರೀದಿ ಕೇಂದ್ರ ಮತ್ತೆ ನೋಂದಣಿ ಎರಡು ಒಟ್ಟಿಗೆ ಚಾಲ್ತಿಯಲ್ಲಿರುತ್ತೆ ಸರ್. ಯಾವುದಾದ್ರೂ ಸಮಸ್ಯೆಗಳು ಉದ್ಭವಿಸ್ತು ಅಂತ ಹೇಳಿದ್ರೆ ಖರೀದಿಯಲ್ಲಾಗಿರ್ಬಹುದು ಅಥವಾ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟದ್ದಾಗಿರ್ಬಹುದು, ಆ ಸಂದರ್ಭದಲ್ಲಿ ಮಾರುಕಟ್ಟೆಗೆ ಬಂದಂತಹ ಕೃಷಿಕರು ಏನ್ ಮಾಡಬೇಕು ಸರ್? ಯಾವುದೇ ಸಮಸ್ಯೆಗಳು ಉದ್ಭವಿಸಿದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ನಂಬರ್ನ ಕೊಡ್ತೀನಿ ಸರ್. ನನ್ನ ನಂಬರು 9481234498. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9481274498. ಈ ಒಂದು ಯೋಜನೆಯ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಮಾಡಿಕೊಟ್ರೆ ಜೆ ಎಸ್ ಮಧು, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಕೇಂದ್ರ ಸರ್ಕಾರದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಸಿಶುಂಠಿ ಖರೀದಿಯ ಚಟುವಟಿಕೆಗಳ ಕುರಿತಂತೆ ಹಾಸನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಜೆಎಸ್ ಮಧು